ಹಸಿರು ಬಣ್ಣ, ಹೊತ್ತು ಹಸಿರು ಬಣ್ಣ, ಹೊತ್ತು ಹಸಿರು ಬಣ್ಣ. ಅನ್ಯಾಯಕಾರರ ಮೆಟ್ಟಿ ಒಂಟೆ ಕಾಲಲ್ಲಿ ಕುಂಟುತ್ತ. ಅನ್ಯಾಯಕಾರರ ಮೆಟ್ಟಿ ಒಂಟಿ ಕಾಲಲಿ ಕುಂಟುತ್ತ ಕಾಳಮ್ಮ ಬರುವಾಗ ನಮ್ಮೂರ ನೆಂಟೆಲ್ಲ ಒಂದಾದು. ಅಂದಾದ ಮಂಡ್ಯದ ಚಂದಾದ ಬೀದಿಲಿ ತುಂಬಿದ ಮೆರವಣಿಗೆ ಬರುವಾಗ, ಅಂದಾದ ಮಂಡ್ಯದ ಚಂದಾದ ಬೀದಿಲಿ ತುಂಬಿದ ಮೆರವಣಿಗೆ ಬರುವಾಗ, ತುಂಬಿದ ಮೆರವಣಿಗೆ ಬರುವಾಗ ಊರೊಳಗೆ, ತುಂಬಿದ ಮೆರವಣಿಗೆ ಬರುವಾಗ ಊರೊಳಗೆ, ತುಂಬೆ ಹೂವರಳಿ ನಗುತ್ತಾವೆ, ತುಂಬೆ ಹೂವರಳಿ ನಗುತ್ತಾವೆ. ಅಂದಾದ ಮಂಡ್ಯದ ಚಂದಾದ ಬೀದಿಲಿ ತುಂಬಿದ ಮೆರವಣಿಗೆ ಬರುವಾಗ, ಅಂದಾದ ಮಂಡ್ಯದ ಚಂದಾದ ಬೀದಿಲಿ ತುಂಬಿದ ಮೆರವಣಿಗೆ ಬರುವಾಗ, ಕಸರ ಶಿರಗಳ ಹಾರಿ